ರಾಜಧಾನಿ ಬೆಂಗಳೂರು ಸಜ್ಜು, ಯಲಹಂಕ ವಲಯದಲ್ಲಿ ಡ್ರೋನ್ಗಳ ಹಾರಾಟ ನಿಷೇಧ. ಆಗ್ರಾದಲ್ಲಿ ವಿಮಾನ ತರಬೇತಿ ವೇಳೆ ಶಿವಮೊಗ್ಗ ಮೂಲದ ವಾಯುಪಡೆ ಅಧಿಕಾರಿ ಹುತಾತ್ಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 MHz. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮರಕಾಫಿಯ ಕೃಷಿಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹುರುಡಿಯ ಡಾಕ್ಟರ್ HT ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಕಾಫಿ ಬೆಳೆಗಾರರೇ, ರೈತ ಬಾಂಧವರೇ, ಎಷ್ಟು ಬೆಳೆಗಳ ತಳಿಗಳು ತುಂಬಾ ಆರೈಕೆಯನ್ನ ಕೇಳೋದಿಲ್ಲ, ವೆಚ್ಚನೂ ಅಷ್ಟು ಬರೋದಿಲ್ಲ. ಕಾಫಿಯ ವಿಚಾರದಲ್ಲೂ ಹೀಗೂ ಇದೆ. ವಿಶೇಷವಾಗಿ ಮರಗಾಫಿಯನ್ನ ಎಷ್ಟೋ ಜನ ಬೆಳೀತಾರೆ, ಆದರೆ ಹೆಚ್ಚಿಗೆ ಮಾಡಿಕೊಂಡಿಲ್ಲ. ಇವತ್ತು ನಾವು ಆ ವಿಷಯ ಕುರಿತಂತೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಸಕಲೇಶಪುರ ತಾಲೂಕು ಹುರುಡಿ ಗ್ರಾಮದ ಡಾಕ್ಟರ್ HT ಮೋಹನ್ ಕುಮಾರ್ ಅವರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಇತ್ತೀಚೆಗೆ ಸಕಲೇಶಪುರದಲ್ಲಿ ಕಾಫಿ ಸಮಾವೇಶ ನಡೀತು, ಅರ್ಥಪೂರ್ಣವಾಗಿ ಜರುಗ್ತಂತ ಅನ್ಕೊಂಡು ನೀವೆಲ್ಲ ಆಲಿಸಿಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಗತಿಗಳನ್ನು ಮಾತಾಡ್ತಾ ವಿಶೇಷವಾಗಿ ಮರಗಾಫಿ ಅವರು ಹಾಕೊಂಡಿದ್ದಾರೆ ಅನುಭವನೂ ಚೆನ್ನಾಗಿದೆ, ಆಲಿಸ್ಕೊಳ್ಳಿ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ. ಕಾಫಿ ಸಮಾವೇಶವನ್ನ ಬಹಳ ಕಾಳಜಿಯಿಂದ, ಒಂದ್ ರೀತಿಯಲ್ಲಿ ಕಷ್ಟದಿಂದ ಶ್ರಮ ಪಟ್ಟು ಮಾಡಿದ್ರಿ, ಏನನ್ನಿಸ್ತು? ಇಲ್ಲ, ನನಗೆ ಭಾರಿ ಖುಷಿ ಇತ್ತಂತ ಸಮಾವೇಶ. ಯಾಕಂತ ಹೇಳಿದ್ರೆ, ನಮ್ಮ ಕಾಫಿ ಬೆಳೆಗಾರರು ಅವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು. ಸುಮಾರು 7,000-8,000 ಜನ ಕಾಫಿ ಬೆಳೆಗಾರರಲ್ಲಿ ಸೇರಿದ್ರು. ಕಾಫಿ ಮಂಡಳಿಯಿಂದ ಉಚಿತವಾಗಿ ಕಾಫಿಯನ್ನು ಕೊಡ್ತಿದ್ರು. ಕಾಫಿ ಮಂಡಳಿಯವರು ಹೇಳಿದ್ರು, ಸುಮಾರು 7,000 ಕಪ್ ಅಷ್ಟು ಕಾಫಿಯನ್ನ ವಿತರಣೆ ಮಾಡಿದ್ರು. ಕಪ್ ಕುಡಿದಿರ್ತಾರೆ, ಅದ್ರಲ್ಲಿ ಕೆಲವರು ಕಾಫಿನೂ ಕುಡಿಯಲ್ವಲ್ಲ. ಹಾಗಾಗಿ ನಾವು ಆವರೇಜ್ ತಗೊಂಡ್ರೆ ಒಂದು 7,000 ಕಪ್ ಕಾಫಿಯನ್ನು ವಿತರಣೆ ಮಾಡಿದ್ವಿ. ಚೆನ್ನಾಗಿತ್ತು. ಮುಖ್ಯವಾಗಿ ಅಷ್ಟು ಜನ ಸೇರಿದ್ದು ಎಲ್ಲರಿಗೂ ಸಂತೋಷ ತರುವಂತ ವಿಚಾರ. ಆಮೇಲೆ ಜೊತೆ ಊಟದ ವ್ಯವಸ್ಥೆ ಇತ್ತು, ಎಲ್ಲರೂ ಊಟನು ಮಾಡಿದ್ರು. ಹಾಗೆ ನಮಗೆ ಯಾವತ್ತಿನ ಒಂದು ಸಮಾವೇಶಕ್ಕೆ ನಾವು ಯಾರು ಗಣ್ಯರು ಬರಬೇಕು ಅಂತಿದ್ರು, ಅವ್ರು ಬಂದ್ರು. ನಮಗೆ ಕಾಫಿಗೆ ಮುಖ್ಯವಾಗಿ ಏನು ವಾಣಿಜ್ಯ ಇಲಾಖೆ ಮಂತ್ರಿಗಳು ನಮಗೆ ಬರಬೇಕಿತ್ತು. ಅದು ಮೊದಲನೇ ಸಲ, ಅದು ತಾಲೂಕು ಮಟ್ಟಕ್ಕೆ ವಾಣಿಜ್ಯ ಮಂತ್ರಿಗಳು ಬಂದಿದ್ದು. ಮತ್ತು ನಮ್ಮ ಏನು ಸಮಸ್ಯೆಗಳಿದೆ ಅದನ್ನ ಚೆನ್ನಾಗಿ ಆಲಿಸಿದ್ರು ಅವರು. ಆಮೇಲೆ ನಮ್ಮ ಸಂಸದರಾದ ತೇಜಸ್ವಿ ಸೂರ್ಯವರು ಕೆಲವು ವಿಚಾರವನ್ನು ಚೆನ್ನಾಗಿ ಪ್ರಸ್ತಾಪ ಮಾಡಿದರು. ಹಾಗೆ ಮಂತ್ರಗೌಡರು ಹೇಳಿದರು. ಹಾಗೆ ನಮ್ಮ ಕ್ಷೇತ್ರ ಸಕಲೇಶ್ವರ ಕ್ಷೇತ್ರದ ಸಿಮೆಂಟ್ ಮಂಜೂರು ಸಹ ಏನು ತೊಂದರೆ ಇದೆ ಕಾಫಿ ಬೆಳೆಗಾರರಿಗೆ ಅನ್ನೋ ವಿಚಾರನ ಪ್ರಸ್ತಾಪ ಮಾಡಿದರು. ನಮ್ಮ ರಾಜ್ಯದ HT ಕುಮಾರಸ್ವಾಮಿ ಅವರು ಸಹ ಈ ಒಂದು ಸಮಾವೇಶಕ್ಕೆ ಪಿಯೂಷ್ ಗೋಯಲ್ ಅವರು, ವಾಣಿಜ್ಯ ಮಂತ್ರಿಗಳು ಬರಲಿಕ್ಕೆ ಮುಖ್ಯ ಕಾರಣ HD ಕುಮಾರಸ್ವಾಮಿ ಅವರೇ. ನಾನು ಅವ್ರನ್ನ ಕೇಳ್ಕೊಂಡಿದ್ದೆ. ಹಿಂದೆ ದೇವೇಗೌಡರು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು, ಅವರು ಅನಾರೋಗ್ಯದಿಂದ ಆಗಲಿಲ್ಲ. ಹಾಗಾಗಿ ನಿಮ್ಮ ತಂದೆಯವರು ನನಗೆ ಪ್ರಾಮಿಸ್ ಮಾಡಿದ್ರು, ನೀವು ಅದು ಕರ್ಕೊಬರ್ಬೇಕಂತ ಕೇಳಿದ. ನಾನು ಕರ್ತರ್ತೀನಿ ಅಂತ ಹೇಳಿದ್ರು, ಅದನ್ನು ಅವರು ನೆರವೇರಿಸಿಕೊಟ್ರು. ಅವ್ರು ನಿಜವಾಗ್ಲೂ ನಮ್ಮ ಎಲ್ಲ ಬೆಳೆಗಾರರ ಪರವಾಗಿ ದೊಡ್ಡ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಇಲ್ಲ ಅಂದ್ರೆ ಅದು ನಮ್ಮ ಕೈ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ವಾಣಿಜ್ಯ ಮಂತ್ರಿಗಳು ಬಂದಿದ್ದು ಕಾಫಿ ಬೆಳೆಗಾರರಿಗೆ ಒಂಥರ ಖುಷಿ ಕೊಡ್ತು. ಯಾಕಂದ್ರೆ ಏನೇ ಸಮಸ್ಯೆ ಬಂದ್ರೂ ಅದನ್ನ ನಾವು ಡೆಲ್ಲಿಗೆ ಹೋಗಿ ಹೇಳ್ಕೋಬೇಕಾಗಿತ್ತು. ಅವರೇ ನಮ್ಮ ಬಳಿಗೆ ಬಂದಿದಾರಲ್ಲ ಅಂದಾಗ ಮತ್ತೆ ಕೂಲಂಕುಷವಾಗಿ ಚರ್ಚೆಗಳು ಆಯ್ತು. ಹೌದು, ಗಮನಿಸಿದ್ರು, ಚರ್ಚೆ ಮಾಡಿದ್ರು. ಆಮೇಲೆ ಅವರ ಭಾಷಣದಲ್ಲೂ ಬಹಳ ಚೆನ್ನಾಗಿ ವಿಚಾರಗಳನ್ನು ಮಂಡಿಸಿದ್ರು. ನಿಜ. ಆಮೇಲೆ ನಂತರ ನಾವೇನಾರು ಈ ಸಮಸ್ಯೆಗಳು ಬಗೆಹರಿದೇ ಇದ್ರೆ ಮತ್ತೊಮ್ಮೆ ನಾವು ಡೆಲ್ಲಿಗೆ ಹೋಗಿ ಕೇಳಿದಾಗ, ನೆನಪಿಸಿದಾಗ ಕೆಲಸಗಳಾಗಕ್ಕೆ ಇದೊಂದು ಸುಲಭವಾಗಿ ನಮಗೆ ಈ ಸಮಾವೇಶದ ಮುಖಾಂತರ ಅನುಕೂಲ ಆಯ್ತು ಅಂತ ನನಗನ್ನಿಸ್ತದೆ. ಕಾಫಿ ಮಂಡಳಿ ಅಧ್ಯಕ್ಷರು ಆಮೇಲೆ ಸಿಇಒ ಅವರು ಎಲ್ಲರೂ ಇದರಲ್ಲಿ ಸಹಕಾರದಿಂದ ಕಾರ್ಯಕ್ರಮ ಒಟ್ಟಾರೆ ಟೋಟಲಿ ಎಲ್ಲ ಚೆನ್ನಾಗಿ ಆಯ್ತು. ತಾವು ಸಹ ಆಕಾಶವಾಣಿಯಿಂದ ಪ್ರಸಾರ ಮಾಡಿದ್ರಿ ಕಾರ್ಯಕ್ರಮನ, ಅದು ನಮಗೆ ಹೆಚ್ಚಿನ ಒಂದು ಅನುಕೂಲ ಆಯ್ತು. ಯಾಕಂದ್ರೆ ವಿಚಾರಗಳು ಗೊತ್ತಾಗದ ಮೇಲೆ ಜನ ಬರೋದು, ವಿಚಾರಣೆ ಗೊತ್ತಾಗದೇ ಇದ್ರೆ ಜನ ಎಲ್ಲಿ ಬರ್ತಾರೆ. ಬೆಳಗ್ಗೆ ಮಾಧ್ಯಮಗಳಲ್ಲಿ ಚೆನ್ನಾಗಿ ವಿಚಾರಗಳು ಬಂದು ಪ್ರಕಟ ಆದವು. ನಾವು ಮೂರ್ನಾಲ್ಕು ಕಡೆ ಪ್ರೆಸ್ ಮೀಟ್ ಮಾಡಿದ್ವಿ, ಸಕಲೇಶ್ಪುರದಲ್ಲಿ ಮಾಡಿದ್ವಿ, ಹಾಸನಲ್ಲಿ ಮಾಡಿದ್ವಿ, ಚಿಕ್ಕಮಗಳೂರು ಮಾಡಿದ್ವಿ, ಕೊಡಗಿನಲ್ಲಿ ನಮ್ಮ ಕೊಡಗಿನ ಉಪಾಧ್ಯಕ್ಷ ಕೆ ವಿಶ್ವನಾಥ್ ಅವರು ಮಾಡಿದ್ರು. ಕೊಡಗಿನಲ್ಲೂ ಸಹ ಮಾಧ್ಯಮದವರು ಬಂದಿದ್ರು, ಶಕ್ತಿ ಪೇಪರ್ ಅವರು ಬಂದಿದ್ರು. ಇಲ್ಲಿ ಹಾಸನ ಜಿಲ್ಲೆಯವರು ತುಂಬಾ ಜನ ಬಂದಿದ್ರು, ಅವರು ಚೆನ್ನಾಗಿ ಮಾಧ್ಯಮದಲ್ಲೆಲ್ಲ ಕವರ್ ಮಾಡಿದ್ರು. ಒಂಥರ ಎಲ್ಲಾ ರೀತಿಲೂ ಭಾರಿ ಚೆನ್ನಾಗಿ ಅವತ್ತಿನ ಕಾರ್ಯಕ್ರಮ ಒಂದು ಸಮಾವೇಶ ಚೆನ್ನಾಗಿ ಕೂಡಿ ಬಂತು. ನೂರಾರು ಜನ ಶ್ರಮ ಪಟ್ಟು ಮಾಡಿದ್ರೆ ಒಂಥರ ಯಶಸ್ವಿ ಆಯ್ತು. ನಿಜ, ಹೌದು. ತಮ್ಮ ತಂದೆ ಕಾಲದಿಂದನೂ ಕಾಫಿ ಬೆಳೆಗಾರರಾಗಿ ಬೆಳ್ಕೊಂತ ಬಂದಿದೆ. ಹೌದು ಅಲ್ವಾ? ಹೌದು. ತಮ್ಮ ತಂದೆಯವರ ಪರಿಚಯ ಮಾಡಿಕೊಡಿ. ನನ್ನ ತಂದೆಯವರು ಹೆಚ್ಚೆ ತಮ್ಮಣ್ಣಗೌಡರು ಅಂತ ಹೇಳಿ, ತಮ್ಮಣ್ಣ ಅಂತಿರೋದು ಗೌಡ್ರು ಅಂತ, ಯಾಕಂದ್ರೆ ಊರಿನ ಏನು ಸಮಸ್ಯೆ ಬಂದ್ರೆ ಗೌಡ್ರೆ ಬನ್ನಿ ಸಮಸ್ಯೆ ಬಗ್ಗೆ ಹರಿಸ್ಕೊಡಿ ಅಂತ ಕೇಳ್ತಾ ಇರೋರು. ಹಾಗಾಗಿ ನಮ್ಮ ತಂದೆಯವರು ಆಗ ಸುಮಾರು 90 ಎಕರೆ ಗದ್ದೆ ಮಾಡ್ತಾ ಇದ್ರು. ಹೌದು. ನಮ್ದು ಬುರುಡಿ ಬಾರ್ಡರ್ ಬರುತ್ತೆ ಹಾಸನ ಜಿಲ್ಲೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆ. ಬೆಟ್ಟದ ಮನೆ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 40 ಎಕರೆ ಗದ್ದೆ ಇತ್ತು ನಮ್ಮ ತಂದೆಯವರಿಗೆ. ಆಮೇಲೆ ಹುರುಡಿಲಿ ಸಕಲೇಶ್ಪುರ ತಾಲೂಕು ಹುಡಿ ಒಂದು ಹಳ್ಳಿಯಲ್ಲಿ ಅಲ್ಲೊಂದು 50 ಎಕರೆ ಇತ್ತು. ಒಟ್ಟಿಗೆ 90 ಎಕರೆ ಗದ್ದೆ ನಮ್ಮ ತಂದೆಯವರು ಆಗ ಬೇಸಾಯ ಮಾಡ್ತಾ ಇದ್ರು. ಗದ್ದೆ ಅಂದ್ರೆ ಭತ್ತ ಬೆಳೀತಾ ಇದ್ದು, ಭತ್ತನೇ ಬೆಳೀತಿದ್ದು. ಅವಾಗ ಒಳ್ಳೆ ಎತ್ತುಗಳಿದ್ವು ನಮ್ಮ ಹತ್ರ, 25-6 ಕಟ್ತಾ ಇದ್ರು ಗದ್ದೆ. ಇವರು ಮೊದಲನೇ 6 ಹಿಡಿತಿದ್ರು ನಮ್ಮ ತಂದೆಯವರು. ನಮ್ಮ ತಂದೆ ಓದಿದ್ದು ಮೆಟ್ರಿಕ್ಯುಲೇಷನ್ ಅಂದ್ರೆ 4th standard ಅವರಿಗೆ ಓದಿದ್ರು. ಆದ್ರೆ ಕೃಷಿಯಲ್ಲಿ ಭಾರಿ ಅವರು ಪರಿಣಿತರಾಗಿದ್ರು. ಇವತ್ತ ಏನು ನಾವು ಅಡಿಕೆ ಬೆಳೀತಾ ಇದೀವಿ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಭಾರಿ ಜ್ಞಾನ ಇತ್ತು. ಆಗ್ಲೇ ಅಡಿಕೆ ಬೆಳೀತಿದ್ರು? ಆಗ್ಲೂ ಅಡಿಕೆ ಬೆಳೀತಾ ಇದ್ವಿ. ಕಾಫಿನೂ ಇತ್ತು. ಕಾಫಿಯಿಂದ ಮುಂಚೆ ಏಲಕ್ಕಿ ಇತ್ತು. ಏಲಕ್ಕಿನ ನಂತರ ಕಾಫಿ ಹಾಕಿ ಏಲಕ್ಕಿನ ಕೈ ಬಿಟ್ಟು ಪೂರ್ಣ ಕಾಫಿಗೆ ಬಂದ್ರು. ಆಮೇಲೆ ಅದು 90 ಎಕರೆ ಗದ್ದೆ ಎತ್ತಲೆ ಕೆಲಸ ಮಾಡ್ಲಿಕ್ಕೆ ಭಾರಿ ಕಷ್ಟ ಆಗಿ ಆ ಸಮಯದಲ್ಲಿ ಡೈರೆಕ್ಟ್ ಇಂಗ್ಲೆಂಡ್ ಇಂದ ನಮ್ಗೊಂದು ಟ್ರ್ಯಾಕ್ಟರ್ ಬಂತು, ಫರ್ಗ್ಯೂಸನ್ ಟ್ರ್ಯಾಕ್ಟರ್. ಅದಕ್ಕೆ ಬೆಲೆ ಎಷ್ಟು ಅಂತ ಹೇಳಿದ್ರೆ 13,000 ರೂಪಾಯಿ ಟ್ರ್ಯಾಕ್ಟರ್. ಅದು ಸುಮಾರು 1932-35 ನಮ್ ತಂದೆ ಹುಟ್ಟಿದ 1913 80 ವರ್ಷ ಬದುಕಿದ್ರು. ಟ್ರ್ಯಾಕ್ಟರ್ ಹೇಗಂದ್ರೆ ಪೆಟ್ರೋಲ್ ಸ್ಟಾರ್ಟ್, ಸೀಮೆಣ್ಣೆಲ್ ಓಡಿಸೋದು ಆತರ. ಈಗಲೂ ಇದೆಯಾ? ಅದು ಇಲ್ಲ, ಅದು ಆಗ ಡೀಸೆಲ್ ಕೂರಿಸಿದ್ರು ಮತ್ತೆ ಅದಕ್ಕೆ. ಆಮೇಲೆ ಬೇರೆ ಬೇರೆ ತರ ಟ್ರ್ಯಾಕ್ಟರ್ಗಳು ಬಂದು ಅದು ಇನ್ನೊಬ್ರು ತಗೊಂಡ್ರು. ಅದು ಇಲ್ಲ, ನೀವು ಹೇಳ್ದಂಗೆ ಅದು ಇಡಬೇಕಿತ್ತು, ಚೆನ್ನಾಗಿತ್ತು, ಅದ ಹೊಳಿಲಿಲ್ಲ. ಆಗ ಆತರ ಬೇಸಾಯ ಮಾಡ್ಕೊಂಡು ಬಂದ್ರು ಅಪ್ಪ. ಗಟ್ಟಿರುವಾಗ್ಲೇ ಕಾಫಿ ತೋಟ ಮಾಡ್ಲಿಕ್ಕೆ ಶುರು ಮಾಡಿದ್ರ? ಹೌದು, ಅವ್ರೆ ಕಾಫಿ ತೋಟ ಮಾಡಿದ್ರು. ಅವಾಗ ಅವರು ಅರೇಬಿಕ ಜಾಸ್ತಿ ಇತ್ತು ನಮಗೆ, ನಂತರ ರೋಬಸ್ಟ್ ಆಗಿ ಬಂದಿದ್ದು. ಆಮೇಲೆ ಅವರ ಅನುಭವದಲ್ಲಿ ಮರಗಾಪಿನ ಬೇಲಿ ಸೈಡ್ ಹಾಕ್ಬೇಕು ಅಂತ ಹೇಳಿ ನಮಗೆ ಕಲಿಸಿದ್ರು. ಅವರು ಇಡೀ ತೋಟಕ್ಕೆ ಬೇಲಿ ಸುತ್ತ ಮರಗಾಪಿ, ಒಂದು ಕಲ್ಕಂಬ ಒಂದು ಮರಗಾಪಿ, ಒಂದು ಕಲ್ಕಂಬ ಮರಗಾಪಿ, ನಮಗೆ ಬೇಲಿಗೂ ಸ್ಟ್ರೆಂತ್ ಆಗದದು. ಜೊತೆಗೆ ಮರಗಾಪಿಗೆ ನಾವೇನು ಗೊಬ್ಬರನ ಹಾಕ್ತಿರ್ಲಿಲ್ಲ, ಮತ್ತೆ ಅದು ಕ್ರಾಪ್ ಫೇಲ್ ಆಗ್ತಿರ್ಲಿಲ್ಲ. ಮಳೆ ಬಂದಾಗ ಒಳ್ಳೆ ನೀರು ಬೇಕಿತ್ತು ಅದಕ್ಕೆ, ಹಿಂದೆ ಒಳ್ಳೆ ಮಳೆ ಬರೋದು, ಆ ಮಳೆಗೆ ಬ್ಲಾಸಮ್ ಆಗೋದು, ಕ್ರಾಪ್ ಸೆಟ್ ಆಗೋದು, ಕ್ರಾಪ್ ಅಂತ ಫೇಲೇ ಆಗ್ತಾ ಇರ್ಲಿಲ್ಲ. ಅದರಲ್ಲಿ ಈಗ ನಾನು ನೋಡ್ತಾ ಇದ್ನಲ್ಲ, ಯಾವಾಗ್ಲೂ ಫಸಲು ಕಡಿಮೆನೆ ಆಗೋದಿಲ್ಲ ಅದರಲ್ಲಿ. ಪ್ರತಿ ವರ್ಷನೂ ಬರುತ್ತೆ? ಪ್ರತಿ ವರ್ಷನೂ ಬರುತ್ತೆ. ಕ್ರಾಪ್ ಎಷ್ಟು ಈಗ ಗಿಡಗಳನ್ನ ಹಾಕೊಂಡಿದ್ದೆ? ನಾನು ಗಿಡಗಳ ಲೆಕ್ಕ ಇಟ್ಟಿಲ್ಲ, ಬಟ್ ಒಂದು 100 ಮೂಟೆ ನನಗೆ ಮರಗಪ್ಪಿ. 100 ಮೂಟೆ 100 ಮೂಟೆ 50 ಕೆಜಿ ಮೂಟೆ 50 ಕೆಜಿ ಮೂಟೆ ಪ್ರತಿ ವರ್ಷನೂ? ಪ್ರತಿ ವರ್ಷನೂ ಬರುತ್ತೆ. ಓಹೋ. ಈಗ ರೋಬಸ್ಟದಲ್ಲಾಗ್ಲಿ ಅರೇಬಿಕದಲ್ಲಾಗ್ಲಿ ಪ್ರತಿ ವರ್ಷನೂ ವ್ಯತ್ಯಾಸ ಆಗುತ್ತೆ. ಇದರಲ್ಲಿ ವ್ಯತ್ಯಾಸ ಆಗಲ್ಲ. ಓಹೋ. ಇದು ಒಂಥರ ಕಾನ್ಸ್ಟೆಂಟ್ ಪ್ರೊಡಕ್ಷನ್, ಸ್ಥಿರವಾಗಿ ಬರುತ್ತೆ. ನಿಮ್ಮ ಕಾಫಿ ತೋಟದ ಸುತ್ತ ಹಾಕೊಂಡಿದ್ರೆ ಒಳಗಡೆ? ಒಳಗಡೆನೂ ಹಾಕಿದ್ವಿ ರೋಡ್ ಸೈಡ್, ಬಟ್ ಅದು ಸ್ವಲ್ಪ ಈ ಟ್ರ್ಯಾಕ್ಟರ್ ಎಲ್ಲ ಓಡಿಸಾಡಕ್ ತೊಂದರೆ ಆಗುತ್ತೆ ಅಂತ ಹೇಳಿ ರೋಡ್ ಸೈಡ್ ನಮ್ ತಂದೆಯವರೇ ಹಾಕಿದ್ರು. ಯಾಕಂದ್ರೆ ಅದು ಗ್ಯಾರಂಟಿ ನಿಮಗೆ ಬರೋದು ಫಸಲು, ಫೇಲೇ ಆಗ್ತಿರ್ಲಿಲ್ವಲ್ಲ. ಇರ್ಲಿ, ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಇರ್ಲಿ, ಬೆಳೀಲಿ ಅಂತ ಹಾಕಿದ್ರು. ಬಟ್ ನಮಗೆ ಈ ಟ್ರ್ಯಾಕ್ಟರ್ ಎಲ್ಲ ತೋಟದ ಒಳಗೆ ಹೋಗ್ಬೇಕಾಗಿ, ಹಿಂದೆ ಏನಂದ್ರೆ ಜನ ನಡೆದಾಡ್ತಿದ್ರು ಜಾಸ್ತಿ, ತೋಟದಿಂದ ಕಾಫಿ ರೋಡ್ ಅವ್ರಿಗೆ ತಂದು ಹಾಕ್ತಿದ್ರು. ಹಾಗಾಗಿ ಕೆಲವು ಜಾಗದಲ್ಲಿ ನಾವು ರೋಡ್ ಮಾಡ್ಬೇಕಾಯ್ತಲ್ಲ, ಹಾಗೆ ಅದನ್ನ ತೆಗ್ದು ಬೇರೆ ಸುತ್ತ ಮಾತ್ರ ಇಟ್ಕೊಂಡಿದೀವಿ. ಸಾಮಾನ್ಯವಾಗಿ ಕಾಫಿ ಅಂದ್ರೆ ಅರೇಬಿಕಾ ರೋಬಸ್ಟ್ ಹೇಳ್ತಾರೆ ಕೆಲವೊಬ್ರು. ಇಲ್ಲ, ಮರಗಾಫಿನೂ ಇದೆ ಅಂತ ಹೇಳ್ತಾರೆ. ಹೌದು, ನೀವು ಕಂಡಂತೆ ಕಾಫಿಯಲ್ಲಿ ಎಷ್ಟು ವಿಧ ಇದೆ ಅಂತ? ಕಾಫಿಯಲ್ಲಿ 4 ವಿಧ. ಈಗ ತಮಗೆಲ್ಲ ಗೊತ್ತಿರೋದು ಅರೇಬಿಕ ಒಂದು, ರೋಬಸ್ಟ ಒಂದು. ಈಗ ಇದು ಮರಗಾಫಿಯಲ್ಲಿ 2 ತರ ಇದೆ, ಒಂದು ಲೈಬೀರಿಕಾದಿಂದ ಒಂದು ಎಕ್ಸಿಲ್ಸಿ ಅಂತ ಹೇಳಿ. ಲೈಬೀರಿಯಕ್ಕದು ಬೀಜ ಸ್ವಲ್ಪ ಸಣ್ಣದಿರುತ್ತೆ, ಎಕ್ಸಿಲ್ಸಿ ಅದು ಬೀಜ ಸ್ವಲ್ಪ ದೊಡ್ಡದಿರುತ್ತೆ. ಹಣ್ಣು ಹಾಗೆ ಹಣ್ಣಲ್ಲೇ ನಾನು ಹೇಳಿದ್ದು. ನಿಮ್ಮಲ್ಲಿ 2 ಇದೆಯಾ, 1 ಇದೆಯಾ? ನಮ್ಮಲ್ಲಿ ಈಗ ಲೈಬೀರಿಕಾ ಮಾತ್ರ ಇದೆ. ಇನ್ನು ನನ್ನ ಒಬ್ರು ಅಣ್ಣರ ತೋಟದಲ್ಲಿ ಅದು ಎಕ್ಸಿಲ್ಸೆ ಇದೆ. ಈ ಸಲ ಅದು ನಾವು ಬೀಜ ಕೇಳಿದೀವಿ ನರ್ಸರಿ ಮಾಡಬೇಕು ಅಂತೇಳಿ. ನಾನು ಲೈಬೀರಿಕಾದು ಈ ಸಲ ನರ್ಸರಿ ಮಾಡಿದ್ದೆ. ಅದು ಕೊಡಗವರು ಒಬ್ರು ಬಂದು ಸುಮಾರು 1,500 ಗಿಡ ತಗೊಂಡೋದ್ರು. ಯಾಕಂತಂದ್ರೆ ಈಗ ಏನಾಗಿದೆ ಅಂದ್ರೆ ಸ್ಪೆಷಾಲಿಟಿ ವ್ಯಾಲ್ಯೂ ಎಡಿಷನ್ ಕಾಫಿಗೆ ಭಾರಿ ಬೇಡಿಕೆ ಇದೆ. ಅದು ಬ್ಯಾಕ್ಟೀರಿಯಾ ಹಾಕ್ಬಿಟ್ಟು ಅದರಲ್ಲಿ ಬೇರೆ ಬೇರೆ ತರದ ಒಂದು ಸುವಾಸನೆ ಬರುವಂತದ್ದು, ಈ ಮಲ್ಲಿಗೆ ಸುವಾಸನೆ ಬರುವಂತ ಕಾಫಿನೂ ಇದೆ ಪನಾಮಾ ದೇಶದಲ್ಲಿ. ಅದಕ್ಕೆ ನೀವು ನಂಬ್ತೀರಾ ಇಲ್ವಾ, 120 ಗ್ರಾಮ್ಗೆ ಇವತ್ತು ನಮ್ಮ ಒಬ್ಬ ಕಾಫಿ ಬೆಳೆಗಾರರಲ್ಲಿ ಕೊಂಡಿದ್ದಾರೆ, 25,000 ರೂಪಾಯಿ. 125 ಗ್ರಾಮ್ ಪುಡಿಗೆ? ಪುಡಿಗೆ 25,000 ರೂಪಾಯಿ. ಕಾಫಿ ಪುಡಿನಾ ಅಥವಾ ಕಾಫಿ ಪುಡಿನೇ? ಮೆಸೇಜ್ ವಾಟ್ಸ್ಆಪ್ ಅಲ್ಲಿ ಹಾಕಿದ್ರು ಅವರು. ಆ ಪ್ಯಾಕೆಟ್ 120 ಗ್ರಾಮ್ದೊಂದು ಪ್ಯಾಕೆಟ್ಗೆ. ಅದು ಮರಗಾಪಿ? ಅದು ಮರಗಾಪಿದಲ್ಲ, ಅದು ಸ್ಪೆಷಾಲಿಟಿ ಕಾಫಿ. ಅದು ಜಾಸ್ಮಿನ್ ಸ್ಮೆಲ್ ಬರುತ್ತೆ ಅದರಲ್ಲಿ. 25,000 ರೂಪಾಯಿ ಅಂತ ಅಷ್ಟೇ ಅದಕ್ಕೆ. ಆತರ ಯಾ ದೇಶದಲ್ಲಿ ಕಾಫಿಯ ಒಂದು ವ್ಯಾಲ್ಯೂ ಎಡಿಷನ್ಗೆ ಭಾರಿ ಮಹತ್ವ ಇದೆ. ಈಗ ಅರೇಬಿಕಾ ರೋಬಸ್ಟಕ್ ಹೋಲಿಕೆ ಮಾಡಿ ನೋಡಿದ್ರೆ ಮರಗಾಫಿದು ಏನು ವಿಶೇಷ ಮತ್ತು ಅದಕ್ಕೆ ಮೌಲ್ಯ ಏನು, ಅದನ್ನ ನಮ್ಮ ಕಾಫಿ ಬೆಳೆಗಾರರು ವಿಸ್ತರಿಸಿಕೊಳ್ಬಹುದಾ? ಬರೀ ಕಾಫಿ ತೋಟದ ಅಂಚಿನಲ್ಲಿ ಹಾಕೋದಕ್ಕಿಂತ ಒಳಗಡೆನೂ ಬೆಳ್ಕೊಳ್ಬಹುದಾ? ಇತಿಮಿತಿಗಳು ಏನಂತ ಹೇಳ್ತೀರಿ? ಅದನ್ನು ಬೆಳಿಬಹುದು. ಈಗ ಮಡಿಕೇರಿಲಿ ಒಬ್ರು ನನ್ನ ಹತ್ರ ಬಂದು ಹಣ್ಣೆ ತಗೊಂಡೋಗ್ತಾರೆ, ಅವರು ಅದರಲ್ಲಿ ಸ್ಪೆಷಾಲಿಟಿ ಕಾಫಿ ಮಾಡ್ತಾ ಇದ್ದಾರೆ. ನನಗೆ ಈ ಸಲ ರೋಬಸ್ಟ ಹಣ್ಣಿಗೂ ಮತ್ತು ಈ ಮರಗಾಪಿ ಹಣ್ಣಿಗೂ ಕಂಪೇರ್ ಮಾಡಿದಾಗ ಮರಗಾಪಿ ಹಣ್ಣಿಗೆ ಬೆಲೆ ಜಾಸ್ತಿ ಸಿಕ್ತು. ನನ್ನ ತೋಟದ ಬೇಲಿ ಸುತ್ತ ಇರೋ ಹಣ್ಣನ್ನೇ ಮಾರಿ ನನಗೆ 4.5 ಲಕ್ಷ ರೂಪಾಯಿ ಅದರಿಂದ ಇನ್ಕಮ್ ಬಂದಿದೆ. ಬೀಜಕ್ಕಾಗಿ, ಬಿತ್ತನೆಗಾಗಿ? ಅಲ್ಲಲ್ಲ, ಅದು ಇದಕ್ಕೆ ಸ್ಪೆಷಾಲಿಟಿ ಕಾಫಿಗೆ. ಸ್ಪೆಷಾಲಿಟಿ ಕಾಫಿ ಮಾಡ್ಲಿಕ್ಕೆ ಅವರು ಹಣ್ಣನ್ನೆ ತಗೊಂಡೋದ್ರು. ನಂತರ ತಗೊಂಡೋದ್ರು ಅದರಿಂದ ನನಗೆ ಹೋದ ವರ್ಷದಲ್ಲಿ 4.5 ಲಕ್ಷ ರೂಪಾಯಿ ಅದರಿಂದ ಆದಾಯ ಬಂತು ಬರೀ ಬೇಲಿ ಸುತ್ತ. ಏನು ತಾಜಾ ಹಣ್ಣಿನ ಬೆಲೆಗೆ ಏನ್ ಮೌಲ್ಯ ಇತ್ತು? ಮೌಲ್ಯ ಆಗ ನನಗೆ 65 ರೂಪಾಯಿ ಕೊಟ್ರು ಕೆಜಿ. ಇದು ರೋಬಸ್ಟಕ್ಕೆ? ರೋಬಸ್ಟಕ್ಕೆಲ್ಲ ಆಗ ಎಷ್ಟು 45-50 ರೂಪಾಯಿ ಇತ್ತು, 5 ರೂಪಾಯಿ ಒಳಗಿತ್ತು. ಅದಕ್ಕೆ 10-15 ರೂಪಾಯಿ ಜಾಸ್ತಿನೇ ಕೊಟ್ಟು. ಪೂರ್ಣ ಹಣ್ಣಾಗಿದ್ದ? ಪೂರ್ಣ ಹಣ್ಣಾಗಿದ್ದನ್ನ ಅವ್ರು ಬಟ್ಟೆ ಅದ್ರಲ್ಲಿ ಸ್ವಲ್ಪ ಕಾಯಿ ಬರುತ್ತೆ, ಅದನ್ನು ಅದೇ ರೇಟಿಗೆ ತಗೊಂಡೋಗ್ತಾರೆ. ಆಮೇಲೆ ಅವ್ರು ಕಾಯಿ ತೆಗ್ಬಿಟ್ಟು ಪ್ರೊಸೆಸ್ ಮಾಡಿ ಕಾಯಿನ ಒಣಗಿಸಿ ಚೆರಿಯಾಗಿ ಮಾಡ್ತಾರೆ. 100 ಮೂಟೆಯಷ್ಟು ಮರಗಾಫಿಯಲ್ಲಿ ಇಳುವರಿ ತೆಗೆದುಕೊಳ್ಳೋರು ಅಪರೂಪನೇ. ಅಪರೂಪ ಅಂದ್ರೆ ಈ ನಾನು ಸಣ್ಣ ಬೆಳೆಗಾರನಾಗಿ ಅಷ್ಟು ತೆಗಿತಾ ಇದ್ದೇನೆ. ದೊಡ್ಡ ಬೆಳೆಗಾರರಿಗೆ ಇದೆ, ಯಾಕಂದ್ರೆ ಏರಿಯಾ ಜಾಸ್ತಿ ಇರುತ್ತೆ. ಯಾರಾದ್ರೂ ಅದನ್ನ ಮಾಡಿದವರು ಕಂಪನಿ ತೋಟಗಳೆಲ್ಲ ಇದಾವಲ್ಲ, ಅವರು ಸುತ್ತ ಮರಗಾಪಿ ಹಾಕೊಂಡಿದ್ದಾರೆ ಇಲ್ಲ ಅಂತಲ್ಲ. ಬಟ್ ಅವರು ಆ ಗಿಡವನ್ನ ಯಾವ ಮಟ್ಟಕ್ಕೆ ಬಿಡಬೇಕು ಬಿಟ್ಟಿಲ್ಲ, ತುಂಬಾ ದೊಡ್ಡದಾಗಿ ಬಿಟ್ಟಿದ್ದಾರೆ. ಕಟಾವ್ ಮಾಡಕ್ ಕಷ್ಟ ಆಗುತ್ತೆ, ಮತ್ತೆ ಅದನ್ನ ಹಾಗೆ ಬಿಟ್ಟರೆ ಹಣ್ಣು ಅದರಿಂದ ತೊಂದರೆನೂ ಇದೆ, ಈ ಬೆರಿ ಬರೋ ಚಾನ್ಸಸ್. ನಾವು ಒಂದು ಅದನ್ನ ಮಟ್ಟವಾಗಿ ಮಾಡಿದ್ವಿ, ರೋಬಸ್ಟಗಿಂತ ಸ್ವಲ್ಪ ಹೈಟ್ ಅಷ್ಟೇ. ರೋಬಸ್ಟ ಗಿಡ ಏನಿರುತ್ತೆ ಅದಕ್ಕಿಂತ 1 ಫೀಟ್ ಹೈಟ್ ಇರುತ್ತೆ. ಅದಕ್ಕೆ ಆರಾಮ ಸ್ಟೂಲ್ ಕೊಡ್ತೀವಿ, ಸ್ಟೂಲ್ ಇಟ್ಕೊಂಡು ಕುಯ್ತಾರೆ, ತೊಂದರೆ ಇಲ್ಲ. ಆಮೇಲೆ ಈ ಸಲ ನಂದು ಏನು ಹಣ್ಣು ತಗೊಂಡು ಹೋಗಿದಾರಲ್ಲ ದೀಪಕ್ ಅಂತೇಳಿ ಮಡಿಕೇರಿಯವರು, ಅವರು ರೋಬಸ್ಟ ತೋಟ ಮಾಡದಂಗೆ ಈ ಮರಗಾಪಿ ತೋಟನ ಮಾಡ್ತಾ ಇದಾರಂತೆ. ಅವರು ಆತರ ಹೇಳಿದ್ರು ಮಾಹಿತಿ. ಹಾಗಾಗಿ ಈ ಏನು ಲೈಬೀರಿಕ ಆಗ್ಲಿ ಎಕ್ಸಿಲ್ಸಿ ಆಗ್ಲಿ ಆ ಜಾತಿಯ ಕಾಫಿಗೂ ಇತ್ತೀಚೆಗೆ ಬೇಡಿಕೆ ಬರ್ತಾ ಇದೆ. ಈಗ ದೇಶದಲ್ಲಿ ಹೇಗೆ ಬೇರೆ ಬೇರೆ ದೇಶದಲ್ಲೆಲ್ಲ ಒಂದು ಈ ಕ್ವಾಲಿಟಿ ಜೊತೆಗೆ ವ್ಯಾಲ್ಯೂ ಎಡಿಷನ್ ಅದಕ್ಕೆ ಭಾರಿ ಮಹತ್ವ ಸಿಗ್ತಾ ಇದೆ. ಹಾಗಾಗಿ ನಾವು ಬರೀ ಪ್ರೊಡಕ್ಟಿವಿಟಿ ಏನು ಉತ್ಪಾದನೆ ಜಾಸ್ತಿ ತೆಗಿಬೇಕು ಉತ್ಪಾದನೆ ಜಾಸ್ತಿ ತೆಗಿಬೇಕು ಅಂತೇಳಿ ಭೂಮಿಗೆ ಹೆಚ್ಚೆಚ್ಚು ಗೊಬ್ಬರ ಹಾಕಿ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ಕೊಳ್ಳಕ್ಕಿಂತ ನಾವು ಬೆಳೆದಂತ ಒಂದು ಕಾಫಿಯನ್ನ ಯಾವ ರೀತಿ ನಾವು ಮಾರುಕಟ್ಟೆಗೆ ಬಿಡಬೇಕು, ನಮ್ಮ ಗ್ರಾಹಕರಿಗೆ ಯಾವ ರೀತಿ ಕಾಫಿ ಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಗಮನ ಕೊಟ್ರೆ ಹೆಚ್ಚು ಆದಾಯ ಮಾಡಬಹುದು ಅದರಲ್ಲಿ. ನಾವು ಸುಮ್ಮನೆ ಹೆಚ್ಚು ಗೊಬ್ಬರ ಕೊಡೋದು ಹೆಚ್ಚು ಕೀಟನಾಶಕಗಳನ್ನು ಬಳಸಿ ಎಲ್ಲ ಪರಿಸರ ಹಾಳು ಮಾಡಕ್ಕಿಂತ ಈ ತರದನ್ನ ನಾವು ಬೆಳೆದಂತ ಕಾಫಿಯನ್ನು ಉತ್ತಮವಾಗಿ ಯಾವ ರೀತಿ ಗ್ರಾಹಕರಿಗೆ ಕೊಡ್ಲಿಕ್ಕೆ ಸಾಧ್ಯ, ಗ್ರಾಹಕರಿಗೆ ಯಾವ ರೀತಿ ಅವರು ಬೇಕು ಅಂತಾರೆ ಆ ಮಟ್ಟದಲ್ಲಿ ನಾವು ಕೊಟ್ಟಾಗ ಅವ್ರು ಹೆಚ್ಚು ಬೆಲೆ ಕೊಡ್ತಾ ಕಳತಾರೆ. ಈಗ ಮರಗಾಫಿನ ಕೆಲವೊಬ್ರು ರೋಬಸ್ಟ್ ಜೊತೆಗೆ ಸೇರಿಸಿ ಮಾರಾಟ ಮಾಡ್ತಾರೆ ಅನ್ನೋ ತರ ನಾವು ಮಾತು ಕೇಳ್ತಿರ್ತೀವಿ. ಪ್ರತ್ಯೇಕವಾಗಿ ಮಾರಾಟ ಮಾಡೋರು ಇದಾರೆ, ಮತ್ತೆ ರೋಬಸ್ಟ್ ಅದೇ ಹೇಗೆ, ಮರಗಾಫ್ ಇದೆ ಹೇಗೆ, ಅರೇಬಿಕದೇ ಹೇಗೆ ರುಚಿ ಅಂತ ಅನ್ಕೊಂಡು ನೀವು ಕಂಡ್ಕೊಂಡಿದ್ರಿ, ಏನ್ ಹೇಳಿಕ್ ಇಷ್ಟಪಡ್ತೀರಿ? ಇಲ್ಲ, ನಾವು ಬೇರೆ ಬೇರೆ ಮಾಡ್ಬೇಕಾಗತ್ತೆ, ಮಿಕ್ಸ್ ಮಾಡಬಾರ್ದಿದ್ರೆ. ಯಾಕಂದ್ರೆ ಅದ್ರದ್ದು ಗುಣ ಬೇರೆ ಇರುತ್ತೆ, ಇದ್ರದ್ದು ಗುಣ ಬೇರೆ ಇರುತ್ತೆ. ಅದು ಮಿಕ್ಸ್ ಮಾಡಿದಾಗ ನಮ್ಗೆ ತೊಂದರೆಗಳಾಗ್ತವೆ. ಯಾಕಂದ್ರೆ ಅನುಭವಿಸಿದೀನಿ ಅದನ್ನ, ಒಂದ್ಸಲ ಗೊತ್ತಾಗುತ್ತೆ. ಈ ಮರಗಾಪಿದು ಬೀಜ ಹೇಗಿರುತ್ತೆ ಅಂದ್ರೆ ತುದಿ ಚೂಪ್ ಇರುತ್ತೆ, ಅದು ನೋಡಕೊಳ್ಳೆ ಈ ಸ್ಪೆಷಾಲಿಟಿ ಕಾಫಿ ಹಂಗೆ ಕಾಣುತ್ತೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಇರುತ್ತೆ. ಹಾಗಾಗಿ ಅದನ್ನ ನಾವು ಮಿಕ್ಸ್ ಮಾಡಬಾರ್ದು, ಯಾಕಂದ್ರೆ ಅದ್ರದ್ದು ಕ್ವಾಲಿಟಿ ಹಾಳಾಗ್ಬಿಡುತ್ತೆ. ನಿಮ್ದು ಅರೇಬಿಕದೇನು ಕ್ವಾಲಿಟಿ ಇರುತ್ತೆ ಅದೇ ಕ್ವಾಲಿಟಿ ಇರಬೇಕು. ಕೆಲವು ದೇಶಗಳು ಅದನ್ನೇ ಇಷ್ಟಪಡ್ತಾರೆ, ಮಿಕ್ಸ್ ಮಾಡಿದ ಕೂಡಲೇ ಅದು ವೇರಿಯೇಷನ್ ಬರುತ್ತೆ. ಹಾಗಾಗಿ ಪ್ರತ್ಯೇಕವಾಗಿ ಸೇಲ್ ಮಾಡಿದ್ರೆ ಕೊಡಬಹುದು, ಬೆಳೆನೂ ಕೊಡಬಹುದು, ಬೆಳೆನೂ ಕೊಡಬಹುದು. ಹೋದ ವರ್ಷ ಏನ್ ಬೆಲೆ ಇತ್ತು, ಈ ಸಾರಿ ಏನ್ ಬೆಲೆ ಇದೆ ಮೋಹನ್ ಕುಮಾರ್? ಯಾವ್ದಕ್ಕೆ ಮರಗಾಫಿದು? ಮರಗಾಪಿದ್ ಇನ್ನೂ ಈ ವರ್ಷದ್ದು ಗೊತ್ತಾಗಿಲ್ಲ, ಈ ವರ್ಷ ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು. ಹೋದ ವರ್ಷ ನಾವನ್ನು ಹೊಣ್ಣೆ ಕೊಟ್ಟಿದ್ದೀನಿ, ನನಗೆ ಕೆಜಿಗೆ 65 ರೂಪಾಯಿ. ಈಗ ಒಣಗಿಸಿದ್ದು ಉಂಡೆ, ಆಮೇಲೆ ಒಣಗಿಸಿದ ಉಂಡೆ ಅದು ಕೆಲವು ಬೇಡಿಕೆ ಮೇಲೆ ಹೋಗುತ್ತೆ, ಬೇಡಿಕೆ ಮೇಲೆ ತಗೊಳ್ತಾರೆ. ರೋಬಸ್ಟಕ್ಕಿಂತ ಉತ್ತಮವಾದ ಬೆಲೆ ಸಿಕ್ಕಿದೆ? ಅದು ಉಂಡೆಗೆ ಅಷ್ಟು ಸಿಕ್ಕಿಲ್ಲ ನನಗೆ, ನಾನು ಹಣ್ಣಿಗೆ ಜಾಸ್ತಿ ರೋಬಸ್ಟಕ್ಕಿಂತ ಚೆನ್ನಾಗಿ ಸಿಕ್ಕಿದೆ. ಈಗ ನಿಮ್ಮ ಅನುಭವದ ಪ್ರಕಾರ ಎಷ್ಟು ವರ್ಷಗಳನ್ನ ನೀವು ಬೆಳ್ಕೊಂತ ಬಂದ್ರಿ ಹೇಳಿ? ತಂದೆ ಕಾಲಿನ ತಂದೆನೆ ಗಿಡ ಹಾಕಿದ್ದು, ಅದು ಇವತ್ತಿಗೂ ಸಹ ಅದು ಏನು ಯಾವ್ದೇ ಕೀಟನಾಶಕ ಕೇಳಲ್ಲ, ಗೊಬ್ಬರ ಕೇಳಲ್ಲ. ಆಮೇಲೆ ಬದಲಾವಣೆ ಮಾಡ್ಬೇಕನ್ನೋ ತರ ಆಲೋಚನೆ ಇಲ್ಲಲ್ವಾ? ಒಂದ್ಸಾರಿ ನಾಟಿ ಮಾಡಿ ಬೆಳೆಸಿದ್ರೆ ಎಷ್ಟು ವರ್ಷ ಇರ್ಬೋದು? ಅದು ನೋಡಿ, ನಮ್ ತಂದೆ ಹಾಕಿದ್ದು ಇನ್ನೂ ಇದೆ. ನಮ್ ತಂದೆ 93 ತೀರೋದ್ರು, ಅದಕ್ಕಿಂತ ಮುಂಚೆನೆ ಹಾಕಿದ್ ನಮ್ ತಂದೆ. ಈಗ ಒಂದು 60-70 ವರ್ಷ ಆಯ್ತು ಅದಕ್ಕೆ, ಇನ್ನೂ ಇದೆ. 100 ವರ್ಷದ ಮೇಲೂ ಇರ್ತಾವ, ಏನ್ ತೊಂದರೆ ಇಲ್ಲ. ಇವರು ವರ್ಷ ಗಿಡನೂ ಇರುತ್ತೆ, ನಮ್ಮ ಅಜ್ಜ ಹಾಕಿದ ಗಿಡನೂ ಇದೆ, ಅದು ಕಾಲರ್ ಪ್ರೂವ್ ಮಾಡಿದೀನಿ ನನಗೆ. ಆ ತರ ಇದೆ. ಹಾಗಾಗಿ ಈ ರೋಬಸ್ಟ ಗಿಡ ಮತ್ತೆ ಮರಗಾಪಿ ಗಿಡಗಳಿಗೆ ಅದು ಏನು ಎಷ್ಟು ವರ್ಷ ಬೇಕಾದ್ರೂ ಇರುತ್ತೆ. ಮೆಕಾಡೆಮಿಯಾ ಪ್ಲಾಂಟ್ ತಾವು ಕೇಳಿರ್ಬೋದು, ಅದಕ್ಕೆ ಎಷ್ಟೋ ವರ್ಷಗಳು ಇರ್ತಾವಂತವು, ಸಾಯದೇ ಇಲ್ಲ ಅಂತಾರೆ. ಆತರ ಇವು ರೋಬಸ್ಟ ಗಿಡಗಳು. ಆದ್ರೆ ಅರೇಬಿಕಾ ವೆರಿ ಸೆನ್ಸಿಟಿವ್ ಅಲ್ವಾ, ಅದು ಸ್ವಲ್ಪ ಈ ಎಲೆಗಳು ಉದುರೋದು, ಗಿಡ ವಯಸ್ಸಾದ್ಮೇಲೆ ಫಸಲು ಕಡಿಮೆ ಆಗಂತದ್ದು, ಆತರ ಇದೆ. ಆದ್ರೆ ಮಳೆ ಆಶ್ರಯದಲ್ಲೇ ಒಂದ್ ರೀತಿಯಲ್ಲಿ ಮರಗಾಫಿನ ಬೆಳ್ಕೋಬಹುದಾ? ಈಗ ಕೆರೆ ನೀರಾವರಿ ಅಥವಾ ಹೊಂಡ ಇಟ್ಕೊಂಡು, ಕೃಷಿ ಹೊಂಡ ನೀರಾವರಿ ಇಟ್ಕೊಂಡು ಅಥವಾ ಬೋರ್ವೆಲ್ ನೀರ್ ಕೊಟ್ಟು ಬೆಳೆಸ್ಬೇಕನ್ನೋದೇನಿಲ್ವಾ, ಅಥವಾ ಕೊಡ್ಬೇಕಾಗತ್ತಾ, ಬರೀ ಮಳೆ ನೀರ್ನಲ್ಲೇ ಬೆಳಿಬಹುದಾ, ಹೇಗೆ? ಇಲ್ಲ, ಅದಕ್ಕೆ ಅದು ಹೂವಾಗ್ಬೇಕಾದ್ರೆ ಭಾರಿ ನೀರ್ ಕೇಳುತ್ತೆ. ಮತ್ತೆ ನಾವು ಈ ಸ್ಪ್ರಿಂಕ್ಲರ್ ಎಲ್ಲ ಮಾಡ್ತೀವಲ್ಲ ತೋಟಕ್ಕೆ, ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ಕಡಿಮೆ ಆದ್ರೆ ಹೂ ಅರಳಲ್ಲ, ಅದು ಮೊಗ್ಗೆ ಇರುತ್ತೆ, ಹಾಗಾಗಿ ಡ್ಯಾಮೇಜ್ ಆಗ್ಬಿಡುತ್ತೆ. ಅದು ಒಳ್ಳೆ ಮಳೆ ಬಂದಾಗ ಹೂವಾಗತ್ತೆ ಚೆನ್ನಾಗಿ, ಹಾಗಾಗಿ ಹೆಚ್ಚು ನೀರ್ ಕೇಳುತ್ತೆ. ಅದು ಮಾತ್ರ ನೀರ್ ಕೊಟ್ರೆ ಒಳ್ಳೇದು. ಆಮೇಲೆ ಒಂದ್ ಬ್ಯಾಕಿಂಗ್ ಕೊಟ್ಬಿಟ್ಟು ಮತ್ತೆ ನೀರೇ ಕೇಳಲ್ಲ, ಅದು ನೀರು ಕೇಳಲ್ಲ, ಗೊಬ್ಬರ ಕೇಳಲ್ಲ, ಏನು ಕೇಳಲ್ಲ. ನಿಮ್ಮ ಭೂಮಿಲಿ ಏನು ಪೋಷಕಾಂಶ ಇದೆ ಅದನ್ನ ತಗೊಂಡೇ ಇದು ಬೆಳೆಯೋದು. ನಾವೇನು ಗೊಬ್ಬರನ ಹಾಕಲ್ಲ ಅದಕ್ಕೆ, ಸಗಣಿ ಗೊಬ್ಬರನೂ ಇಲ್ಲ, ರಾಸಾಯನಿಕ ಗೊಬ್ಬರ ಯಾವ್ದು ಹಾಕ್ತಾ ಇಲ್ಲ ಅದಕ್ಕೆ, ಯಾವ್ದೇ ತರದ ಕೀಟನಾಶಕ ಸ್ಪ್ರೇನೂ ಇಲ್ಲ ಅದಕ್ಕೆ. ನೀರಂದ್ರೆ ಯಾವಾಗ ಕೊಟ್ರೆ ಒಳ್ಳೇದು? ಈಗ ರೋಬಸ್ಟಕ್ ಒಂದ್ ರೀತಿಯಲ್ಲಿ, ಅರೇಬಿಕ ಒಂದ್ ರೀತಿಯಲ್ಲಿ, ಅಥವಾ ಇದಕ್ಕೆ ಬೇರೆ ಅನ್ನೋ ತರ ಅನಿಸುತ್ತೆ, ಹೇಗೆ? ಇಲ್ಲ ಇಲ್ಲ, ಈ ರೋಬಸ್ಟಕ್ ಕೊಡ ಟೈಮಲ್ಲೇ ಕೊಟ್ರಾಯ್ತು ನೀರು, ಅದರಿಂದ ಹೆಚ್ಚಾದ ಗಳಿಸಬಹುದು, ತೊಂದರೆ ಇಲ್ಲ. ಗಿಡಕಸಿ ಗಿಡಗಸಿ ಸ್ವಲ್ಪ ಮಾಡಬೇಕಾಗತ್ತೆ. ಅದೇನಾಗುತ್ತೆ ಅಂದ್ರೆ ಈ ಕಂಚಿಗರು ನೆತ್ತಿಲಿರೋದು ನೆಟ್ಟು ಹೋಗ್ಬಿಡುತ್ತೆ, ಬಟ್ ಅದನ್ನ ಕಾಫಿ ಕುಯ್ಬೇಕಾದ್ರೆ ನಮ್ಗೆ ತೊಂದರೆ ಆಗುತ್ತೆ. ಕೆಲವು ಹೋದ್ರೆ ಅದ್ರಲ್ಲಿ ಒಳ್ಳೆ ಫಸಲು ಇರುತ್ತೆ, ಹಾಗಾಗಿ ಆ ಮೇಲೆ ಒಂದು ಚಿಗುರು ನೆಟ್ಟು ಹೋಗುತ್ತಲ್ಲ, ಅದ್ರಲ್ಲಿ ಫಸಲಿದ್ರೆ ನಾವು ಅದನ್ನ ಹಾಗೆ ಬಿಡ್ತೀವಿ. ಅದನ್ನ ನೆಕ್ಸ್ಟ್ ಫಸಲು ಕುಯ್ಯೋತ್ತೀವಿ, ಅದನ್ನ ಕಡ್ದ್ಬಿಟ್ಟು ತಲೆ ಕಟ್ ಮಾಡದಂಗ್ ಮಾಡಿ ಅದ್ರಲ್ಲಿದ್ದ ಫಸಲು ತಗೊಳ್ತೀವಿ. ಆ ತರನು ಅಭ್ಯಾಸ ಮಾಡ್ಕೋಬಹುದು ನಾವು. ತುಂಬಾ ಹೈಟ್ ಬಿಟ್ರೆ ಅದು ಎಟಕಲ್ಲ ಅಂತ ಹೇಳಿ ಮತ್ತೆ ಕುಯ್ಯಕ್ ಹೋಗಲ್ಲ ಇರುವ. ಹಾಗಾಗಿ ನಮ್ಗೆ ಇಷ್ಟು ಅನುಕೂಲ ಕಾಫಿ ಕುಯ್ಯಕ್ಕೆ, ಆ ಮಟ್ಟಕ್ಕೆ ನಾವು ಬಿಟ್ಕೊಂಡು ಅದರಿಂದ ಒಳ್ಳೆ ಫಸಲನ್ನ ತೆಗಿಬಹುದು. ರೋಬಸ್ಟಕ್ಕಿಂತ ಇದು ಒಂದ್ ರೀತಿಯಲ್ಲಿ ಇನ್ನು ಒಳ್ಳೇದಂತ ಹೇಳ್ತೀರಾ? ಹಾಗೆ ಹೇಳಕ್ ಬರಲ್ಲ, ಅದು ಇದಕ್ಕೆ ಮಾರುಕಟ್ಟೆ ಕಡಿಮೆ ಇದೆ. ತಾವ್ ಹೇಳ್ತಾ ಇದ್ರೆ ಮಾರುಕಟ್ಟೆ ವೃದ್ಧಿ ಆಗ್ತಾ ಇದೆ, ಆಮೇಲೆ ಅದ್ರ ಬಗ್ಗೆ ಅಧ್ಯಯನ ಮಾಡೋರು ಇದಾರೆ, ಅದಕ್ಕಾದ ಒಂದು ವಿಶೇಷ ಸ್ಥಾನಮಾನ ಗಳಿಸ್ತಾ ಇದೆ. ಆದ್ರೆ ಅದಕ್ಕೆ ಅಷ್ಟೊಂದು ಈ ರೋಬಸ್ಟ ಹೇಗೆ ವಾಸ್ಟ್ ಆಗಿ ಈಗ ಕನ್ಸ್ಯೂಮ್ ಆಗ್ತಾ ಇದೆ ಅಷ್ಟು ವಾಸ್ಟ್ ಇದಕ್ಕೆ ಇನ್ನೂ ಜಾಗೃತ ಬಂದಿಲ್ಲ. ಹಾಗಾಗಿ ನಾವಿನ್ನು ಸ್ವಲ್ಪ ದಿವಸ ಕಾಯ್ಬೇಕಾಗತ್ತೆ. ಆದ್ರೆ ಧಾರಾಳವಾಗಿ ಬೆಳ್ಕೋಬಹುದು, ಧಾರಾಳವಾಗಿ ಬೆಳಿಬಹುದು. ಮಾರುಕಟ್ಟೆ ಇದೆ, ಮಾರುಕಟ್ಟೆ ಇದೆ. ಈಗ ಬೇಳೆ ಉಂಡೆ ತೆಗೆದುಕೊಳ್ಳೋರು ರೋಬಸ್ಟ್ ತರ ಬೆಲೆ ಕೊಡ್ತಾರ ಅಥವಾ ಅದಕ್ಕಿಂತ ಹೆಚ್ಚು ಬೆಲೆ ಕೊಡ್ತಾರ, ಹೇಗಿದೆ ಬೆಲೆ? ಉಂಡೆಗೆ ನನಗೆ ಸ್ವಲ್ಪ ಡೌಟ್ ಇದೆ, ಯಾಕಂದ್ರೆ ಉಂಡೆನ ನಾವು ಅದನ್ನ ಸ್ಪೆಷಾಲಿಟಿ ಕಾಫಿ ಮಾಡಕ್ ಆಗಲ್ಲ, ಒಂದ್ಸಲ ಡ್ರೈ ಆದ್ಮೇಲೆ. ಈ ಹಣ್ಣಿನ ಸ್ಪೆಷಾಲಿಟಿ ಕಾಫಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಬ್ಯಾಕ್ಟೀರಿಯಾ ಎಲ್ಲ ಬಿಟ್ಟು ಪ್ರೋಸೆಸ್ ಮಾಡಿ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಹಣ್ಣಿಗೆ ಹೆಚ್ಚು ಬೇಡಿಕೆ ಇದೆ ಉಂಡೆಗೆ. ಈಗ ತಾವೇ ಹೇಳಿದಂಗೆ ಹಣ್ಣನ್ನ ಖರೀದಿ ಮಾಡೋರು ಇದಾರೆ, ಇದಾರೆ ಅಲ್ವಾ? ಹೌದು. ಕೆಲವೊಂದು ಕಂಪನಿಗಳು ಇಷ್ಟಪಟ್ಟು ತೆಗೆದುಕೊಳ್ತವೆ, ತಗೊಳ್ತಾರೆ. ಅದಕ್ಕೆ ನಿಮ್ಮಂತವ್ರನ್ನ ಸಂಪರ್ಕ ಮಾಡ್ಲಿ ನಮ್ಮ ಕಾಫಿ ಬೆಳೆಗೆ. ಮಾಡಬಹುದು. ಈಗ ನೀವು ಹಣ್ಣನ್ನ ಮಾರಾಟ ಮಾಡಿದ್ರಲ್ಲ, ನಿಮ್ ತರ ಎಷ್ಟು ಜನ ಮಾರಾಟ ಮಾಡಿರಬಹುದು ಅಂತ ನಿಮ್ ಗಮನಕ್ಕೆ ಬಂದಿದೆ? ಕಂಪನಿಯವರು ಕೆಲವರು ನನ್ನ ಜೊತೆ ಕಾಂಟ್ಯಾಕ್ಟ್ ಇನ್ ಯಾರು ಇದ್ರೆ ಹೇಳಿ ಅಂತ ಹೇಳಿದ್ದಾರೆ. ನಾನು ಕೆಲವರು ಯಾರು ಹೊಂಕರಳ್ಳಿಲಿ ಒಬ್ರು ಬಸವಣ್ಣ ಅಂತ ಹೇಳಿ ಬೆಳೀತಾರೆ, ಅವ್ರ ನಂಬರ್ ಕೊಟ್ಟಿದ್ದೆ. ಅವರು ಸುಮಾರು ಬೆಳೀತಾರೆ, ಒಂದು 50-60 ಮೊಟ್ಟೆ ಅಷ್ಟು. ಸೊ ಅವ್ರ ಕಾಂಟ್ಯಾಕ್ಟ್ ಕೊಟ್ಟಿದ್ದೆ ನಾನು, ಅವರಿದ್ಲು ಅವರು ತಗೊಂಡಿದ್ದಾರೆ. ಒಟ್ಟಾರೆ ಧಾರಾಳವಾಗಿ ಮರಗಾಫಿಯನ್ನು ಬೆಳ್ಕೋಬಹುದು. ಕಾಳಜಿ ತುಂಬಾ ಕಡಿಮೆ ಅಂದ್ರೆ ನಿಮ್ ಬೇಲಿಯಲ್ಲಿ ಒಂದು ಇನ್ಕಮ್ ಬರುತ್ತೆ, ಆದಾಯ ಬರುತ್ತೆ. ಯಾವ್ದಾದ್ರು ತೋಟದಲ್ಲಿ ಬೇಲಿಯಿಂದ ಆದಾಯ ಬರುವಂತದ್ದು ಇದೆಯಾ? ನಾನು ಇದುವರೆಗೂ ಕೇಳಿಲ್ಲ. ಹಾಗಾಗಿ ಇದು ಇದರಿಂದ ಬೇಲಿ ಖರ್ಚುನು ನಾವು ಅದರಲ್ಲಿ ನಿಭಾಯಿಸಬಹುದು. ಬೇಲಿ ಸೈಡ್ ಅಲ್ಲಿ ಕಾಫಿ ಗಿಡ ಹಾಕೊಂಡು ಒಂದು ಆದಾಯ ತೆಗಿಬಹುದು. ಇದನ್ನೇ ಪ್ರತ್ಯೇಕವಾಗಿ ರೋಬಸ್ಟ್ ತರ ಅರೇಬಿಕ ತರ ಬೆಳ್ಕೊಂಡ್ರೆ ಹೇಗೆ? ಅದೇ ಪ್ರತ್ಯೇಕವಾಗಿ ಅವರೊಬ್ರು ಮಾಡ್ತೀವಿ, ನೋಡ್ಬೇಕು. ನಾನು ಅದು ನೋಡಿಲ್ಲ, ತುಂಬಾ ಸಲ ನನ್ನ ಕರೆದಿದ್ದಾರೆ ಮಡಿಕೇರಿಲಿ ದೀಪಕ್ ಅಂತ. ನೀವು ಗೋಡಂಬಿನ ಬೆಳೆದ್ರಿ ಮತ್ತಿನ್ನು ಬೇರೆ ಬೇರೆ ರೀತಿ ಪ್ರಯೋಗ ಮಾಡ್ತಾ ಇದ್ರಲ್ಲಿ, ಇದನ್ನ ಪ್ರತ್ಯೇಕವಾಗಿ ಒಂದು 2-4 ಎಕರೆಯಲ್ಲಿ ಬೆಳೆದು? ಅದೇ, ಅದಕ್ಕೆ ಜಾಗ ಬೇಕು. ಎಲ್ಲ ನಾವು ಗಿಡ ಹಾಕಿ ಎಲ್ಲ ಫುಲ್ ಆಗಿದೆ. ಅಡಿಕೆ ಬೆಳಿತಿದ್ವಿ, ಮೆಣಸು ಬೆಳಿತಿದ್ವಿ, ಮತ್ತೆ ಸಪೋಟ ಬೆಳಿತೀವಿ, ಕಿತ್ಲೆ ಬೆಳಿತಿದ್ವಿ. ಹಾಗಾಗಿ ಇನ್ನ ಜಾಗದ ಬೆಲೆ ದುಬಾರಿ ಇದೆ, ಕೊಳ್ಳೋಕು ಕಷ್ಟ. ಜಾಗ ಇದ್ರೆ ಪ್ರಯತ್ನ ಮಾಡಬಹುದು, ಅದ್ರಲ್ಲಿ ತೊಂದರೆ ಇಲ್ಲ. ಯಾಕಂದ್ರೆ ಇದ್ರಲ್ಲಿ ಖರ್ಚು ಕಡಿಮೆ ಇದೆ, ಅದೇ ಬರುತ್ತೆ ಆರಾಮಾಗಿ ಅಂತ. ಈಗ ಅರೇಬಿಕಾಗೆ 50-50% ನೆರಳು ಬೇಕು ಅನ್ಕೊಂಡು ಹೇಳ್ತಿರಲ್ವಾ? ಹೌದು. ರೋಬಸ್ಟಾಕ್ಕೆ ಸ್ವಲ್ಪ ಬಿಸಿಲು ಇದ್ರೂ ನಡೀತದೆ ಮಾತಾಡೋದು. ಹೌದೌದು. ಇದಕ್ಕೆ ಹೇಗೆ? ಇದಕ್ಕೇನು ಜಾಸ್ತಿ ನೆರಳು ಬೇಕಾಗಿಲ್ಲ, ನೆರಳಿಲ್ದಲೇ ಬರ್ತದೆ ಅಲ್ವಾ? ಓಪನ್ ಆಗಿ ಕಡಿಮೆ ಮರಗಿಡಗಳಿದ್ರು ಎಲ್ಲ ಅಲ್ಲಲ್ಲಿ ಇದು ಟೀ ಪ್ಲಾಂಟೇಶನ್ ಇದ್ದಂಗೆ ಇದನ್ನ ನಾನು ಮರಗಪ್ಪಿ ಪ್ಲಾಂಟೇಶನ್ ಮಾಡ. ನೆರಳಿನ ಮರಗಳು ವಿರಳವಾಗಿದ್ರು ಆರಾಮಾಗಿ ಬೆಳ್ಕೊಂಬರುತ್ತೆ. ಸೊ ವೈಲ್ಡ್ ವೆರೈಟಿ, ನಿಮ್ಗೆ ಏನು ಬಿಸಿಲಿಗೆ ಏನು ಇದೆ ಹೆದರದಿಲ್ಲ ಇದು. ಅಥವಾ ಏನು ಬೇಡ ಅಂತ ಅನ್ಕೊಂಡು, ಯಾವುದೇ ನೆರಳಿನ ಮರಗಿಡಗಳು ಬೇಡ ಅಂತ ಅನ್ಕೊಂಡು ಇದನ್ನೇ ಹಾಕೊಂಡು ಮಾಡಿ ಬೆಳಿಬಹುದು. ನಾನು ಆತರ ಒಂದು ತೋಟ ನೋಡಿಲ್ಲ. ಈಗ ಅವ್ರೇನ ದೀಪಕ್ ಅಂತ ಮಡಿಕೇರಿಯಲ್ಲಿ ನಮ್ಮ ಹಣ್ಣು ಕೊಳ್ತಾರಲ್ಲ, ಅವ್ರು ಮಾಡ್ತೀನಿ ಸಪರೇಟ್ ಆಗಿ 4 ಎಕರೆ ನಾನು ಮರಗಾಪಿದೆ ಒಂದು ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ನಾನು ನೋಡ್ಕೊ ಬಂದ್ಮೇಲೆ ಗೊತ್ತಾಗತ್ತೆ. ಯಾಕಂದ್ರೆ ನಾವೀಗ ಬೇಲಿ ಸೈಡ್ ಅಲ್ಲಿ ಆ ತರದ ಯಾವ್ದು ನೆರಳು ಇರಲ್ಲ, ಯಾವ್ದು ಕಾಫಿ ತೋಟದಲ್ಲಿ ಅಲ್ಲಿ ಚೆನ್ನಾಗಿ ಬೆಳೆದಿದೆ ನಮ್ಗೆ. ಹಾಗಾಗಿ ಇದು ನೆರಳು ಗಿಡ ಇಲ್ದಲೆ ಓಪನ್ ಪ್ಲೇಸ್ ಅಲ್ಲಿ ಇದನ್ನ ಮರಗಾಪಿನ ಬೆಳ್ಕೋಬಹುದು, ತೊಂದರೆ ಇಲ್ಲ. ಈಗ ಅರಬಿಕಕ್ಕೂ ಕಾಯಿಲೆ ಇದೆ, ಕೀಟಗಳಿದಾವೆ, ರೋಬಸ್ಟಕ್ಕೂ ಇದೆ, ಇತಿಮಿತಿ ಇದೆ, ಮತ್ತಿನ್ನು ನಾನಾ ರೀತಿಯ ಸವಾಲುಗಳು. ಆದ್ರೆ ಈ ಮರಗಾಫಿಗೆ ನೀರ್ ಕೊಡೋದ್ ಬಿಟ್ರೆ ಇನ್ನೇನು ಅಂತ ಸಮಸ್ಯೆ ಇಲ್ಲ. ಗೊಬ್ಬರ ಹಾಕ್ಬೇಕು, ಸಗಣಿ ಗೊಬ್ಬರ ಕೊಡ್ಬೇಕು, ಕಾಂಪೋಸ್ಟ್ ಗೊಬ್ಬರ ಕೊಡ್ಬೇಕು ಅನ್ನೋತರ ಇಲ್ಲ. ಗೊಬ್ಬರ ಕೊಟ್ರೆ ಈಗ ಒಂದ್ ಸ್ವಲ್ಪ ಫುಡ್ ಕೊಟ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ, ಇನ್ನೂ ಚೆನ್ನಾಗಿ ಬರ್ಬೋದು. ಕೊಡ್ಲೇಬೇಕು ಅಂತೇನಿಲ್ಲ, ಕೊಟ್ರೆ ಒಳ್ಳೇದು. ಮತ್ತೆ ಪಲ್ಪನು ಮಾಡಬಹುದಾ? ಪಲ್ಪರು ಮಾಡಬಹುದು. ನಾನು ಮಾಡಿದ್ದೆ ಒಂದ್ಸಲ 25 ಮುಂಟೆ ಮಾಡಿ, ನೀವು ಹೇಳಿದಂಗೆ ಮಿಕ್ಸ್ ಮಾಡಿ ಕೊಡಬಹುದಂತ ನಾನು ನೋಡ ಅಂತ. ಆಗ ಪಾರ್ಚಿಮೆಂಟ್ ರೋಬಸ್ಟಕ್ ಒಳ್ಳೆ ರೇಟ್ ಇತ್ತು, ಮಿಕ್ಸ್ ಮಾಡಿ ನಾನು ಕೊಟ್ಟಿದ್ದೆ. ಆದ್ರೆ ಅವ್ರು ತಗೊಂಡವರು ಇಲ್ಲ ಇದ್ರಲ್ಲಿ ಮರಗಾಪಿ ಮಿಕ್ಸ್ ಮಾಡಿಬಿಟ್ಟಿದ್ರಿ ನೀವು ಅಂತೇಳಿ ಸ್ವಲ್ಪ ರೇಟು ಕಟ್ ಮಾಡಿ. ಬೀಜದ್ ಗೊತ್ತಾಗ್ಬಿಡುತ್ತೆ, ಬೀಜ ಗೊತ್ತಾಗುತ್ತೆ. ಅದ್ರಲ್ಲಿ ಬೀಜದ್ದು ಶೇಪೆ ಬೇರೆ ಇರುತ್ತೆ, ಯಾವ್ದು ಮರಗಾಪಿದು. ರೋಬಸ್ಟದ್ ಬೀಜ ಶೇಪೆ ಬೇರೆ ಇರುತ್ತೆ, ಇದು ಸ್ವಲ್ಪ ಚೂಪ್ ಇರುತ್ತೆ, ತುದಿ ಚೂಪ್ ಇರುತ್ತೆ ಮರಗಾಪಿ, ಹಾಗೆ ಗೊತ್ತಾಗ್ಬಿಡುತ್ತೆ. ಈ ತರ ಮರಗಾಫಿದು ತನ್ನದಾದ ವಿಶೇಷತೆ ಇಟ್ಕೊಂಡಿದೆ. ಬರೋ ದಿನಗಳಲ್ಲಿ ಹೇಳಕ್ಕಾಗಲ್ಲ ಅಧ್ಯಯನಗಳು ಹೇಗೆ ನಡೀತವೆ, ಗ್ರಾಹಕರು ಹೇಗೆ ಇಷ್ಟಪಡ್ತಾರೆ. ಹೌದು, ಈಗ ಗ್ರಾಹಕರಿಗೆ ಎಷ್ಟೋ ವಿಚಾರ ಗೊತ್ತಿರಲ್ಲ. ನಾವು ಅದನ್ನ ಒಂದು ಮಾರ್ಕೆಟ್ಗೆ ತಗೊಂಡ ಹೋದಾಗ ಹೇಗೂ ಉಂಟಾ, ಆಮೇಲೆ ಕೆಲವರೆಲ್ಲ ಬೇಡಿಕೆ ಇಟ್ಟಾಗ ಅದಕ್ಕೊಂದು ಒಳ್ಳೆ ಡಿಮ್ಯಾಂಡ್ ಬರುತ್ತೆ. ಮಲೆನಾಡಿನಲ್ಲಿ ಆರಾಮಾಗಿ ಬೆಳ್ಕೊಂತ ಬಂದಿದೆ ಮರಗಾಫಿ. ಮರಗಾಫಿ ಬೆಳ್ಕೊಂಡ್ ಬಂದಿದೆ. ಕೆಲವು ತುಂಬಾ ತೋಟದಲ್ಲಿ ನಾವು ರೋಡ್ ಸೈಡ್ ನೋಡಿದೀವಲ್ಲ ಮರಗಾಪಿಗಳಿದೆ, ಬಟ್ ಅದನ್ನ ಅವರು ಸರಿಯಾಗಿ ಸಾಗುವಳಿ ಮಾಡ್ಬೇಕು. ಅದನ್ನ ಸ್ವಲ್ಪ ಯಾವುದೇ ಆಗ್ಲಿ ಗಿಡ ನಾವು ಬೆಳೆದ ಮೇಲೆ ಅದನ್ನ ಸರಿಯಾದ ಒಂದು ರೂಪಕ್ಕೆ ತರಬೇಕು, ಅವಾಗ ಅದು ಒಳ್ಳೆ ಫಸಲು ಕೊಡಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಎಕರೆ ಪ್ರದೇಶದಲ್ಲಿ ನಿಮ್ದು ತೋಟದ ಅಂಚಿನಲ್ಲಿ ಅಥವಾ ಬದಿಯಲ್ಲಿ ಈ ಒಂದು ಮರಗಾಫಿ ಗಿಡಗಳನ್ನು ಹಾಕೊಂಡಿದ್ರಿ? 40 ಎಕರೆ. 40 ಎಕರೆ. 40 ಎಕರೆ ಅಂದ್ರೆ ನಂದು ಅದು ಯಾಕೆ ಅಷ್ಟೊಂದು ಕಾಫಿ ಬರುತ್ತೆ ಅಂತ ಹೇಳಿದ್ರೆ, 40 ಎಕರೆ ಒಂದೇ ಬೌಂಡ್ರಿ ಅಲ್ಲ, ಅದು 4 ಬೌಂಡ್ರಿ ಇದೆ. ಹಾಗಾಗಿ ಬೇಲಿ ವಿಸ್ತೀರ್ಣ ಜಾಸ್ತಿ ಬರುತ್ತೆ. ಬೇಲಿ ವಿಸ್ತೀರ್ಣ ಜಾಸ್ತಿ ಬಂದಾಗ ಗಿಡಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು 100 ಮೂಟೆ ಬರ್ಲಿಕ್ಕೆ ಸಾಧ್ಯ. ಈಗ ಒಂದೇ ಬೌಂಡ್ರಿ ಆದ್ರೆ ಬೇಲಿ ವಿಸ್ತರಣೆ ಒಂದ್ಸಲ ಬಂದ್ಬಿಡುತ್ತೆ. ಇದು 4 ಭಾಗ ಇರೋದ್ರಿಂದ ವಿಸ್ತೀರ್ಣ ಜಾಸ್ತಿ ಬರೋದ್ರಿಂದ ಫಸಲು ಜಾಸ್ತಿ ಬರುತ್ತೆ. ಮರಗಾಫಿ ಕಾಂಡ ಗಟ್ಟಿ ಅಲ್ವಾ? ಬಾರಿ ಗಟ್ಟಿ. ಅದು ಕತ್ತಿಲಿ ಕಡಿಯಕ್ಕೆ ಆಗಲ್ಲ, ಕತ್ತಿ ಬಾಯಿ ಹೋಗ್ಬಿಡುತ್ತೆ. ನೋಡಿ, ತಾವ್ ಹೇಳ್ತಾ ಇದ್ರಿ, ಒಂದು ಕಲ್ಕಂಬ, ಇನ್ನೊಂದು ಮರಗಾಫಿ. ಮರಗಾಫಿ ಅಷ್ಟು ಕಲ್ಕಂಬ ತರ ಗಟ್ಟಿ ಗಟ್ಟಿ ಗಟ್ಟಿ. ಅದಕ್ಕೆ ನಾವು ತಂತಿ ಮಳೆ ಎಲ್ಲ ಹೊಡೆದು ಅದನ್ನ ಬೇಲಿ ಬಂದವಸ್ತು ಅಲ್ವಾ. ಹೌದೌದು. ಮತ್ತೆ ಬೋರರ್ ಗಿರರ್ ಎಂತದಿಲ್ಲ? ಬೋರರ್ ಏನ್ ಕಾಂಡ ಕೊರೆಯೋದಿಲ್ಲ. ಕಾಫಿ ಬಿಟ್ರೆ ಇದು ಬೆರಿ ಬೋರರ್ ಬರೋ ಚಾನ್ಸ್ ಇದೆ. ಅದು ಕಾಫಿ ಸರಿಯಾಗಿ ಕುಯ್ದಲೆ ಹಾಗೆ ಬಿಟ್ರೆ ಬೆರಿ ಬೋರರ್ ಅದು ಆಹಾರ ಆಗುತ್ತೆ. ಯಾವಾಗ ಕಟಾವಿಗೆ ಬರುತ್ತೆ? ರೋಬಸ್ಟಕ್ಕಿಂತ ತಡವಾಗಿ ಬರುತ್ತೆ? ರೋಬಸ್ಟ್ ಆದ್ಮೇಲೆ, ರೋಬಸ್ಟ್ ತಡ. ಅದು ಸ್ವಲ್ಪ ಕುಯ್ಲಿಕ್ಕೆ ಗಟ್ಟಿ ಅದು, ಹಾಗಾಗಿ ಕೆಲವರು ಸ್ವಲ್ಪ ಹಿಂದೆ ಹೊಡಿತಾರೆ ಅದನ್ನ ಕುಯ್ಲಿಕ್ಕೆ. ಅದು ಸ್ಟೂಲ್ ಮೇಲೆ ನಿಂತ್ಕೊಂಡು ಗಟ್ಟಿ ಇರುತ್ತಲ್ಲ, ಕುಯ್ಲಿಕ್ಕೆ ಕೈ ನೋವು ಬರುತ್ತೆ ಅಂತಾರೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಪೂರ ಹಣ್ಣಾಗ ಹೊರಬಿಡ್ತೀವಿ. ಹಣ್ಣಾದ್ರೆ ಸ್ವಲ್ಪ ಈಸಿಯಾಗಿ ಹಾರ್ವೆಸ್ಟ್ ಮಾಡಬಹುದು. ನೋಡಿ, ಹಾಗೆ ಅನುಕೂಲಗಳಿದಾವೆ ನೀವು ಹೇಳೋ ಪ್ರಕಾರ. ಮತ್ತೆ ಬರೋ ದಿನಗಳಲ್ಲಿ ಹೇಳಕ್ಕಾಗಲ್ಲ, ಏನು ಮರಗಾಫಿದೆ ವಿಶೇಷವಾದ ಒಂದು ಬ್ರ್ಯಾಂಡ್ ಮಾಡಿ ಮಾರಾಟನೂ ಮಾಡಬಹುದು. ನಿಜ, ಅದು ಅದರದಾದ ಸ್ಥಾನಮಾನವನ್ನು ಗಳಿಸಬಹುದು ಅಲ್ವಾ? ಹೌದು. ಅದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲೋರ್ ಆಗ್ಬೇಕು. ಎಕ್ಸ್ಪ್ಲೋರ್ ಅಂದ್ರೆ ಸಂಶೋಧನೆ ಆಗ್ಬೇಕು, ಅದನ್ನು ಮಾಡಬೇಕು. ನಿಜ, ಮುಂದಿನ ದಿನಗಳಲ್ಲಿ ಕಾಫಿ ಮಂಡಳಿ ಅದ್ರ ಬಗ್ಗೆ ಏನಾರ ವಿಚಾರಗಳನ್ನು ತಗೊಂಡ್ರೆ, ಸಣ್ಣ ಸಣ್ಣ ರೈತರಿಗೆ ಅದರಿಂದ ಆದಾಯ ತೆಗೆಯಂತ ಕೆಲಸ ಆಗುತ್ತೆ. ನೋಡೋಣ. ನಾನು ಕಾಫಿ ಮಂಡಳಿ ಅಧ್ಯಕ್ಷರಿಗೂ ಮತ್ತು ಕಾಫಿ ಮಂಡಳಿ ಸಿಇಒರಿಗೂ ಇದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ. ಇದನ್ನು ಒಂದು ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಅದರಿಂದ ಏನು ಅನುಕೂಲ ಆಗುತ್ತೆ ಹಾಗೆ ಅಂತೇಳಿ ಇತ್ತೀಚೆಗೆ ಅವ್ರನ್ನ ಭೇಟಿ ಮಾಡಿದಾಗ ವಿಚಾರ ಮಾತಾಡಿದೆ. ಬಟ್ ಈಗ ನನ್ಗನ್ಸಿದೆ ನಿಮ್ ಜೊತೆ ಮಾತಾಡಿದ್ಮೇಲೆ ಇದನ್ನ ಯಾಕೆ ನಾವು ಒಂದು ಸಂಶೋಧನೆ ಮಾಡಲ್ಲ ಇದ್ರಲ್ಲಿ. ಈಗ ಬರೀ ಅರೇಬಿಕಾ ಮತ್ತು ರೋಬಸ್ಟಾದ ತಳಿ ಅಭಿವೃದ್ಧಿ ಆಗಿದೆ, ಮರಗಾಫಿದು ತಳಿ ಅಭಿವೃದ್ಧಿ ಆಗಿಲ್ಲ. ವೆರೈಟೀಸ್ ಬಂದಿಲ್ಲ, ಇರೋದೇ ಇದೆ ಅಲ್ವಾ? ಅಲ್ಲ, ನಾನ್ ಅನ್ಕಂತ ಇರೋದು ಅದ್ರದ್ದು ಕ್ವಾಲಿಟಿ, ಕಾಫಿ ಕ್ವಾಲಿಟಿ ಬಗ್ಗೆ, ಮತ್ತೆ ಗುಣಮಟ್ಟ, ಮೌಲ್ಯವರ್ಧನ, ಮತ್ತಿನ್ನು ಗ್ರಾಹಕರ ಅಭಿರುಚಿಯನ್ನು ಹೆಚ್ಚಿಗೆ ಮಾಡೋದು. ಯಾಕಂದ್ರೆ ಇಷ್ಟು ಸುಲಭ ಇವತ್ತು ಕಾಫಿ ಬೆಳೆಗಾರರು ಕಾರ್ಮಿಕರ ಸಮಸ್ಯೆ, ಗೊಬ್ಬರದ್ದು ಖರ್ಚು, ಇನ್ನು ಬೇರೆ ಬೇರೆದೆಲ್ಲ ವೆಚ್ಚ ಹೆಚ್ಚಾಯ್ತು ಅಂತ ಅನ್ಕೊಂಡು ತೋಟನೇ ಬೇಡನ್ನ ಮಟ್ಟಕ್ಕೆ ಆಲೋಚನೆ ಮಾಡ್ತಾರೆ. ಆದ್ರೆ ಇದು ಇಷ್ಟು ಸುಲಭವಾಗಿ ಬೆಳೆಯೋದು, ಮತ್ತೆ ಫಸಲು ಬರೋದು, ಆಮೇಲೆ ಬಹಳ ವರ್ಷಗಳ ಕಾಲ ಇರೋದು, ಗಟ್ಟಿತನ ಹೊಂದಿರೋದು ಇದೆಲ್ಲ ಅನುಕೂಲನೇ ಕಾಫಿ ಬೆಳೆಗಾರರಿಗೆ. ಇದ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಅಲ್ವಾ, ಇದ್ರ ಬಗ್ಗೆ ನಾವು ಕಲ್ಟಿವೇಷನ್ ಮಾಡೋದ್ರ ಬಗ್ಗೆ ಗಮನ ಕೊಡಬಹುದು ಅಂತ ನನಗೆ ಅನಿಸುತ್ತೆ. ಹೌದು, ನಿಜ. ಒಳ್ಳೆ ವಿಚಾರವನ್ನ ಹಂಚಿಕೊಂಡ್ರಿ. ಮರಗಾಫಿಯನ್ನ ಬೆಳೀತಾ ಪ್ರತಿ ವರ್ಷ 100 ಮೂಟೆ ಮರಗಾಫಿಯಲ್ಲಿ ಇಳುವರಿಯನ್ನ ಪಡಿತಾ ಇದ್ರಿ. ಮಗ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದಾರೆ, ಮತ್ತೆ ನೀವು ಸಹ ಹಣ್ಣನ್ನ ಬೇರೆ ಕೊಟ್ಟು ಅಲ್ಲಿನೂ ಒಳ್ಳೆ ವರಮಾನವನ್ನು ಕಂಡಿದ್ದೀರಿ. ನಿಮ್ಮ ಸಂಪರ್ಕ ಸಂಖ್ಯೆನ ಹೇಳ್ಬೋದು? ನಮ್ಮ ಕಾಫಿ ಬೆಳೆಗಾರರು ಆಸಕ್ತರು ಸಂಪರ್ಕ ಮಾಡಿ ಮತ್ತಷ್ಟು ಚರ್ಚೆ ಮಾಡ್ಲಿ, ಮತ್ತೆ ನಿಮ್ಮ ಸಲಹೆಗಳನ್ನ ಪಡೀಲಿ. ನನ್ನ ನಂಬರ್ ಬಂದು 9 4 1 3 6 3 4 1 3 6 3 6 3. ಇನ್ನೊಂದ್ಸರಿ ಹೇಳ್ಬೋದಾ? 9 4 8 9 9 4 8 9 4 1 3 6 3 4 1 3 6 3. ಕೇಳಿದ್ರೆ ಇದುವರೆಗೆ ಸಕಲೇಶ್ಪುರ ತಾಲೂಕು ಹುರಡಿ ಗ್ರಾಮದ ಡಾಕ್ಟರ್ ಎಚ್ ಟಿ ಮೋಹನ್ ಕುಮಾರ್ ಅವರ ಜೊತೆಗೆ ನಾವು ಮರಗಾಫಿ ಕುರಿತಂತೆ ವಿಶೇಷ ವಿಚಾರಗಳನ್ನು ಪಡೆದುಕೊಂಡಿದ್ವಿ. ಆಸಕ್ತ ಕಾಫಿ ಬೆಳೆಗಾರರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ನಿಮ್ಮಲ್ಲೂ ಈ ರೀತಿಯ ಕೆಲಸಗಳು ಆಗ್ತಾ ಹೋದ್ರೆ ಕೃಷಿ ನಿಮಗೆ ಇಷ್ಟ ಆಗ್ತದೆ, ಒಂದು ಹೊಸ ಅನುಭವಗಳಾಗ್ತವೆ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೋಹನ್ ಕುಮಾರಣ್ಣ. ಧನ್ಯವಾದಗಳು. ನಮಸ್ಕಾರ. ವಿಜಯ ಅಂಗಡಿ ಅವರೇ, ನಮಸ್ಕಾರ. ಇದುವರೆಗೆ ಮರಕಾಫಿಯ ಕೃಷಿಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹುರುಡಿಯ ಡಾಕ್ಟರ್ ಎಚ್ ಟಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ.

5.6% ಇರುತ್ತೆ, ಪೊಟ್ಯಾಷಿಯಂ ಅಂಶ ಶೇಕಡಾ 1.5% ಇರುತ್ತೆ. ಆದ್ರಿಂದ ಎಣ್ಣೆ ತೆಗೆದ ನಂತರ ಉಳಿಯುವ ಬೇವಿನ ಹಿಂಡಿ ಬೆಳೆಗಳಿಗೆ ಅತ್ಯುತ್ತಮವಾದ ಗೊಬ್ಬರವಾಗುತ್ತೆ, ಜೊತೆಗೆ ಬೆಳೆಗಳು ಹುಲುಸಾಗಿ ಬೆಳೆಯುತ್ತವೆ. ರೈತ ಬಾಂಧವರೇ, ಇದುವರೆಗೆ ಕೃಷಿಯಲ್ಲಿ ಬೇವಿನ ಎಣ್ಣೆ ಹಾಗೂ ಬೀಜದ ಬಳಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಸವಣ್ಣನವರ ವಚನವನ್ನ. ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಆರಂಭ ಮಾಡುವೆನಯ್ಯ ಗುರು ಪೂಜೆಗೆಂದು, ಗುರು ಪೂಜೆಗೆಂದು. ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಗಳ ಮಾಡಿದರೆಯೋ ಆ ಕರ್ಮ ಫಲಭೋಗ, ನಾನಾವ ಕರ್ಮಗಳ ಮಾಡಿದರೆಯೋ ಆ ಕರ್ಮ ಫಲಭೋಗ, ಆರಂಭ ಮಾಡುವೆನಯ್ಯ ಗುರು ಪೂಜೆಗೆಂದು, ಗುರು ಪೂಜೆಗೆಂದು. ಕೊಡುವೆ ಎಂಬುದ ನಾನು ಬಲ್ಲೆನು ದೇವ, ನೀ ಕೊಡುವೆ ಎಂಬುದ ನಾನು ಬಲ್ಲೆನು ದೇವ, ನಿಮ್ಮ ಸುಮ್ಮಿಂಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ, ನಿಮ್ಮ ಸುಮ್ಮಿಂಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಆರಂಭ ಮಾಡುವೆನಯ್ಯ ಗುರು ಪೂಜೆಗೆಂದು, ಗುರು ಪೂಜೆಗೆಂದು. ಇದುವರೆಗೆ ಬಸವಣ್ಣನವರ ವಚನ ಮೂಡಿಬಂತು.